ಮಹಿಳಾ ಉದ್ಯಮಶೀಲತೆಯ ಮಹತ್ವ ಎಂತದ್ದು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಮೊದಲೇದಾಗಿ ಅವ್ರದ್ದು ಇನ್ಕಮ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ಮೌಲ್ಯ ವರ್ಧನೆ ಮಾಡಿದ್ರೆ, ಈಗ ಗೋಧಿ ಬದಲಿ ಗೋಧಿ ಹಿಟ್ಟನ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಸಿಗುತ್ತೆ. ಈಗ ಉದಾಹರಣೆಗೆ ನಾವು ಮೆಣಸನ್ನ ಅದನ್ನ ಮೆಣಸಿನ ಪುಡಿ ಮಾಡಿ ಮಾರಿದ್ರೆ ಸಾಕು, ಹಿಂಗೆ ಅದನ್ನ ಆದಾಯ ಜಾಸ್ತಿ ಮಾಡುತ್ತೆ ಅವ್ರಿಗೆ. ಮೆಣಸಿನ ಪುಡಿ ಮಾಡೋದು, ಆ ಮೆಣಸಿನ ಕಾಳು ರಸಂ ರೆಡಿ ಟು ಈಟ್ ರಸಂಗಳು ಮಾಡೋದು, ಅದೇನ್ ತುಂಬಾ ಸ್ಕಿಲ್ಸ್ ಬೇಕಾಗಿಲ್ಲ. ಏನೋ ಒಂದೆರಡು ಟ್ರೈನಿಂಗ್ ಬಂದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಸುಮಾರು ಟ್ರೈನಿಂಗ್ಗಳು ಕೊಡ್ತಾರೆ, ಅಲ್ಲಿ ಹೋಗಿ ಕಲ್ತು ಬಿಟ್ಟು ಬರ್ಬೋದು. ಮತ್ತೆ ಅದರಿಂದ ಏನಾಗುತ್ತೆ, ಅವ್ರಿಗೆ ಎಕನಾಮಿಕಲಿ ಎಂಪವರ್ ಆಗ್ತಾರೆ, ಅಂದ್ರೆ ಸ್ವಾವಲಂಬಿಗಳು ಆಗ್ತಾರೆ. ಅವ್ರಿಗೆ ಯಾರಿಗೂ ಹತ್ರ ದುಡ್ಡು ಕೇಳೋದಿರಲ್ಲ, ಅವ್ರ ಮಕ್ಕಳ ಎಜುಕೇಶನ್ ತುಂಬಾ ಚೆನ್ನಾಗಿ ಕೊಡ್ಬೋದು, ಅವ್ರದ್ದು ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಮಾಡ್ಬೋದು. ಈಗ ಸಪೋಸ್ ನಾವು ಮೊದ್ಲಿಂದಾನು ಬರೀ ಜೋಳ ಅಕ್ಕಿ ಇದು ತಿಂತಾ ಇದ್ರೆ ನಾವೇನ್ ಮಾಡ್ಬೋದು, ಹಣ್ಣು ತರಕಾರಿಗಳು, ನಮ್ಮ ಆದಾಯ ಚೆನ್ನಾಗಾದ್ರೆ ಏನಾಗುತ್ತೆ, ಚೆನ್ನಾಗಿ ಹಣ್ಣು ತರಕಾರಿ ಎಲ್ಲ ತಗೊಂಡ್ಬಂದು ತಿಂದ್ರೆ ನಾವು ಯಾವ ಹಾಸ್ಪಿಟಲ್ಗೂ ಹೋಗೋಷ್ಟು ಅವಶ್ಯಕತೆ ಇರಲ್ಲ, ನಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಸೆಲ್ಫ್ ಕಾನ್ಫಿಡೆಂಟ್, ನನ್ನ ನೋಡ್ಕೊಂಡು ಬೆಳೆಯುವಂತ ಮಕ್ಕಳು ತುಂಬಾ ಚೆನ್ನಾಗಿ ಸೆಲ್ಫ್ ಕಾನ್ಫಿಡೆಂಟ್ ಅಲ್ಲಿ ಬೆಳೀತಾರೆ. ನನ್ನ ಅಮ್ಮ ದುಡಿತಾ ಇದಾರೆ, ನನ್ನ ತಾಯಿ ಈ ತರದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಬರುವಂತ ಹತ್ತರಷ್ಟು ದುಪ್ಪಟ್ಟಷ್ಟು ನಮ್ಗಿಂತ ಶಕ್ತಿಯಾಗಿ ಬೆಳೀತಾರೆ ಅವರು ಸಮಾಜದಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆಮೇಲೆ ನಮ್ಮ ಗಂಡಂದ್ರಿಗೆ ನಾವು ಸಹಾಯಕರಾಗಿರ್ತೇವೆ, ಅಣ್ಣ ತಮ್ಮಂದ್ರಿಗೆ ಸಹಾಯಕ ಆಗಿರ್ತೇವೆ, ಬರೀ ಅವ್ರ ಮೇಲೇನೆ ನಾವು ಹೊಣೆ ಇದು ಹೊಣೆ ಹಾಕಷ್ಟಿರಲ್ಲ. ನಮ್ಮ ಆದಾಯ ಬಗ್ಗೆ ತಗೊಂಬನಿ ಅನ್ನೋ ಬದಲಿ ನಾವು ಅವ್ರಿಗೆ ಸಹಾಯಕವಾಗ್ಬೋದು. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್, ನಮ್ಗೆ ಇವೆಲ್ಲಾನು ಇತ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ಒಂದ್ ಸಮಾಜದಲ್ಲಿ ನಾನು ಒಂದು ಲೆವೆಲ್ ಅಲ್ಲಿ ಇದ್ದೀನಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಲೀಡರ್ಶಿಪ್ ಜಾಸ್ತಿ ಆಗುತ್ತೆ. ಈಗ ನಾನು ಒಬ್ಳು ಕೆಲ್ಸ ತಗೊಂಡು ಬೇರೆಯವ್ರಿಗೆ ಕೆಲ್ಸ ಕೊಟ್ರೆ ನಾಲ್ಕ್ ಜನ ನನ್ನ ಹಾದಿಯಲ್ಲಿ ಬರ್ತಾರೆ. ಸೊ ಲೀಡರ್ಶಿಪ್ ನ ನಾವು ನೋಡ್ಕೋಬಹುದು. ಆಮೇಲೆ ನನ್ಗೆ ಯಾವ್ದು ಸರಿ ಯಾವ್ದು ತಪ್ಪು, ನಾನು ಸುಮ್ನೆ ಮನೇಲಿ ಇದ್ದೀನಿ, ಈಗ ಏನಾಗ್ಬಿಡುತ್ತೆ ಅಂದ್ರೆ ಕೃಷಿ ಮಹಿಳೆಯರಲ್ಲಿ ಇವತ್ತು ನಾನು ಕಳೆ ತೆಗಿಬೇಕಾ ಹೋಗಿ ಕಳೆ ತೆಗಿತಾರೆ, ನಾಳೆ ಗೊಬ್ಬರ ಹಾಕ್ಬೇಕಾ ಗೊಬ್ಬರ ಹಾಕ್ತಾರೆ, ಕಟಾವ್ ಮಾಡ್ಬೇಕಾ ಕಟಾವ್ ಮಾಡ್ತಾರೆ. ಅದು ಅವ್ರ ಡಿಸಿಷನ್ ಅವ್ರ ಕೈಯಲ್ಲಿ ಮಾಡಲ್ಲ ಅವರು. ಬಟ್ ನಾವ್ ಯಾವಾಗ ಎಂಪವರ್ಮೆಂಟ್, ನಮ್ಮಲ್ಲೇ ಸ್ವಾವಲಂಬಿಗಳಾದೇವು, ನಾವ್ ಬೇರೆಯವ್ರಿಗೆ ಕೆಲ್ಸ ಕೊಡ್ತಾ ಇದೀವಿ ಅಂದ್ರೆ ನಮ್ಗೆ ಡಿಸಿಷನ್ ಮಾಡೋ ಅಂತ ಎಬಿಲಿಟಿ ಬರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾವ್ ಇದೇ ತರದ ಏನಾದ್ರೂ ಪ್ರಾಕ್ಟೀಸ್ಗಳು ಮಾಡ್ತಾ ಹೋದ್ರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು, ರೀಸೈಕ್ಲಿಂಗ್ ಮಾಡೋದು, ಇಲ್ಲ ವರ್ಮಿ ಕಾಂಪೋಸ್ಟಿಂಗ್ ಮಾಡೋದು, ಈ ತರದೆಲ್ಲ ನಾವು ಹೆಣ್ಮಕ್ಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸ್ಕಿಲ್ಸ್ ತಗೊಳಕ್, ಈಗ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಅಂದ್ರೆ ನಾಟಿ ಕೋಳಿಗಳು ಸಾಕೊಂಡು ಹೋಗೋದು, ಇವೆಲ್ಲ ಮಾಡ್ಕೊಂಡು ಹೋದ್ರೆ ಏನಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಮುಂದಿನ ಜನರೇಷನ್ಗೂ ನಾವು ಒಳ್ಳೆ ರೀತಿಯಾದ ಫಲವತ್ತಾದ ಭೂಮಿಯನ್ನು ಕೊಟ್ಟೋಗ್ತೀವಿ. ಸುಮ್ನೆ ರಾಸಾಯನಿಕವಾಗಿ ಬೆಳ್ಕೊಂಡು ಹೋಗಲ್ಲ, ಅದು ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ ಸರ್. ಯಾಕಂದ್ರೆ ಅವ್ರಿಗೆ ಆ ತಿಳುವಳಿಕೆ ಇರುತ್ತೆ, ನಂದು ನನ್ ಕೂಸು ನನ್ ಮುಂದೆ ಜನರೇಷನ್ ಬದುಕಬೇಕು ಅನ್ನೋದು ಅದಕ್ಕೆ ಹೆಂಗ್ ಬೇಕು ಅನ್ನೋದನ್ನ ಅವರು ಕನ್ಸರ್ವ್ ಮಾಡಿ ಹೋಗ್ತಾರೆ. ಈ ಉದ್ಯಮಶೀಲತೆಯ ಕ್ಷೇತ್ರಗಳು ಅಂತ ನಾವು ಹೇಳ್ತೀವಿ, ಮುಖ್ಯವಾಗಿ ಯಾವ್ಯಾವ ಒಂದು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಮಹಿಳೆಯರು ಚಾಪನ್ನ ಮೂಡಿಸಬಹುದು ಅಂತೀರಿ? ಈಗ ನಮ್ಗೆಲ್ಲರಿಗೂ ಗೊತ್ತಿರಂಗೆ, ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಅಲ್ಲಿ, ಅಂದ್ರೆ ಈಗ ಹಣ್ಣು ಬೆಳೆಯೋದು, ಆ ತರಕಾರಿ ಬೆಳೆಯೋದು, ಆಮೇಲೆ ಹೂವುಗಳು ಬೆಳೆಯೋದು, ಅವೆಲ್ಲ ಇವಾಗ್ಲೂ ಮಾಡ್ತಾ ಇದಾರೆ, ಮುಂದೇನು ಮಾಡ್ಕೊಂಡ್ ಬರ್ತಾರೆ. ಅದರಿಂದ ಬರುವಂತ ಆದಾಯ ಒಂದು ಉದ್ಯಮಶೀಲತೆಯಾಗಿ ಅವರು ತಯಾರಾಗ್ಬೋದು. ಸುಮ್ನೆ ಮಾಮೂಲಿ ರಾಗಿ ಬೆಳೆಯೋ ಬದ್ಲಿ, ಮಾಮೂಲಿ ಜೋಳ ಬೆಳೆಯೋ ಬದ್ಲಿ ವಿವಿಧತೆಯಾದ ಫಲ ಪುಷ್ಪಗಳನ್ನ ಬೆಳಿಬಹುದು ಅವರು. ಆಮೇಲೆ ಅದ್ರ ಜೊತೆಗೆ ಅವರು ಡೈರಿ ಸ್ಟಾರ್ಟ್ ಮಾಡ್ಬೋದು, ಒಂದ್ ಎರಡು ಹಸು ಕಟ್ಕೋಬಹುದಲ್ಲ, ಒಂದ್ ಸಣ್ಣ ಜಾಗ ಇತ್ತಂದ್ರೆ ಕೆಳಗಡೆ ಕೋಳಿ ಸಾಕ್ಬೋದು, ಮೇಲೆ ಕುರಿ ಸಾಕ್ಬೋದು, ತುಂಬಾ ದೊಡ್ಡ ಜಾಗ ಬೇಕಾಗಲ್ಲ, ಅದಕ್ಕೆ ತುಂಬಾ ಇನ್ಪುಟ್ಸ್ ಬೇಕಾಗಲ್ಲ. ಮೊನ್ನೆ ನಾನು ನೋಡ್ತಾ ಇದ್ರು, ಒಬ್ ಹೇಳ್ತಿದ್ರು ಅವ್ರ ಹತ್ರ ಇರೋದೇ ಎರಡು ಗುಂಟ ಅಂತೆ, ತುಂಬಾನೇ ಚಿಕ್ಕ ಜಾಗ ಅದು. ಮೇಲೆ ಏನ್ ಮಾಡಿದ್ರು, ಒಂದ್ 20 crore ಅಂದ್ರೆ ಮೇಕೆಗಳು ಸಾಕಣೆ ಮಾಡ್ತಾ ಇದಾರೆ, ಕೆಳಗಡೆ ಏನ್ ಮಾಡ್ತಾ ಇದಾರೆ ನಾಟಿ ಕೋಳಿಗಳನ್ನ ಬಿಟ್ಟಿದಾರೆ. ಅಲ್ಲಿ ಈ ಕುರಿ ಏನ್ ಹಿಕ್ಕೆ ಹಾಕತ್ತಲ್ಲ, ಕೆಳಗಡೆ ಅದನ್ನ ಕೋಳಿಗಳು ತಿನ್ನುತ್ತೆ. ಇದಷ್ಟೇ ಅಲ್ಲ ಸರ್, ಅಲ್ಲೇ ಅವ್ರ ಹತ್ರನೇ ಬಂದು 15 rupees ಒಂದಂಗೆ ಮೊಟ್ಟೆ ತಗೊಂಡ್ ಹೋಗ್ತಾರೆ ಅವ್ರ ಹತ್ರ. ದಿನಕ್ಕೆ 400 rupees ಬರೀ ಮೊಟ್ಟೆ ಅಲ್ಲೇ ವ್ಯಾಪಾರ ಆಗತ್ತೆ ಅವ್ರಿಗೆ. ಒಂದ್ ದಿನಕ್ಕೆ 400 rupees ಅಂತಂದ್ರೆ 30 days 12,000 ಅದ್ರಲ್ಲೇ ಬರುತ್ತೆ ದುಡ್ಡು. ಆಮೇಲೆ ಕೋಳಿನೂ ಸಾಕ್ತಾ ಇರ್ತಾರೆ, ಸಣ್ಣ ಮರಿಗಳು ಮಾರ್ತಾರೆ, ಇಲ್ಲಾದ್ರೆ ದೊಡ್ಡದಾದ್ಮೇಲೆ ತಾವೇ 500 rupees kg ಹಂಗೆ ಬಂದು ನಾಟಿ ಕೋಳಿ ಹತ್ರ ಬಂದ್ ತಗೊಂಡ್ ಹೋಗ್ತಾರೆ ಅವ್ರು. ವಾರಕ್ಕೆ ಒಂದ್ 4 crore ಮಾಡಿದ್ರು ಸಾಕು ಅವ್ರಿಗೆ, ಒಂದು 1.5 kg ಅಷ್ಟು ಒಂದು ಕೋಳಿ ಇರುತ್ತೆ ಸಾಮಾನ್ಯವಾಗಿ. ಇಂಥವ್ 4 crore ಅಂತಂದ್ರೆ ಅದಕ್ಕೆ ನೀವು 500 rupees ಅಂತ ಹಾಕಂದ್ರೆ ಸರ್ ಎಷ್ಟಾಗತ್ತೆ ಸರ್, ಬರೀ ಕೋಳಿ ಮಾರೋದ್ರಿಂದ. ಈಗ ಮೇಕೆ ಮಾರೋದ್ರಿಂದ ಲೆಕ್ಕ ಹಾಕೋಣ, ವಾರಕ್ಕೆ 2 crore ಮೇಕೆ ತಗೊಂಡ್ ಹೋಗ್ತಾಳೆ ಮಾರ್ಕೆಟ್ಗೆ, ಒಂದು ಮೇಕೆಯಿಂದ 10-15 ಸಾವಿರ ಬರುತ್ತೆ. ಒಂದ್ 20 ಸಾವಿರ ಅವರೇಜ್ ಹಾಕೋಣ ನಾವು, ಜಾಸ್ತಿ ಬೇಡ. ಸೊ ಒಂದು ತಿಂಗಳಿಗೆ ಅವಳು ಏನಿಲ್ಲ ಅಂತಂದ್ರು ಆದಾಯ ಬರೋದೆಷ್ಟು ಅಂತಂದ್ರೆ 39,500 ರೂಪಾಯಿ ಬರುತ್ತೆ ಬರೀ ಕುರಿ ಕೋಳಿ ಸಾಕಾಣಿಕೆಯಿಂದ. ಕನಿಷ್ಠ 30,000 ಅಂತ ನಾವು ಸರಾಸರಿ ತಗೋಬಹುದು. ಹೌದು, ಎಷ್ಟೊಂದ್ ಜನದ್ದು ಸಂಬಳ 15,000 ಇರುತ್ತೆ. ಹೌದೌದು, ಅಂದ್ರೆ ತಿಂಗಳಿಗೆ ಸರಾಸರಿ 30,000 ರೂಪಾಯಿ ಬರ್ತಾ ಇದೆ ಎರಡು ಗುಂಟೆ ಜಮೀನಲ್ಲಿ ಚಟುವಟಿಕೆ ಮಾಡ್ತಾ ಇರೋದ್ರಿಂದ. ಹೌದು, ಇಷ್ಟೆಲ್ಲ ಸರ್ ನೆಲದಿಂದ ಕೆಳಗಡೆ ಹೋದ್ರೆ ವರ್ಮಿ ಕಾಂಪೋಸ್ಟಿಂಗ್ ಮಾಡ್ತಾ ಇದಾರೆ ಅವರು. ನಾನಂತ ಹೊತ್ತು ನೋಡಿ ಸಖತ್ತು ಆಶ್ಚರ್ಯ ಆದೆ. ಕೋಳಿಗಳು ತಿಂತಾ ಇಲ್ಲ ವಮ್ಸ್ನ, ತುಂಬಾ ಕೆಳಗಡೆ ಒಳ್ಳೆ ಮೆನ್ಯೂರ್ ಆಗ್ತಾ ಇದೆ ನಮಗೆ. ಇದಕ್ಕೆ ಒಂದೇ ಲೇಬರ್ ಇಟ್ಕೊಂಡಿದ್ದು BM ಮಾಡಿದ್ರಂತೆ. ಆ ರೀತಿಯಾಗಿ ಮಹಿಳೆಯರು ಅಗ್ರಿಕಲ್ಚರ್ನ ಉದ್ಯಮಶೀಲತೆ ತರ ನೋಡಿದ್ರೆ ಎಲ್ಲಾನು ಸಾಧ್ಯವಾಗತ್ತೆ. ಈಗ ಎರಡನೇದೇ ಅಗ್ರೋ ಪ್ರೊಸೆಸಿಂಗ್, ಫ್ರೂಟ್ಸ್ ಕೊಡೋ ಬದ್ಲಿ ರೋಡ್ಗೆ ಹತ್ತುವಂತ ಜಮೀನ್ ಆಗಿದ್ರೆ ಫ್ರೂಟ್ ಜ್ಯೂಸ್ ಮಾಡ್ಕೊಡ್ಲಿ, ಆರಾಮಾಗಿ ಪ್ಯಾಕ್ ಮಾಡಿ ಅದೇ ಸೀಬೆ ಹಣ್ಣ ಮಾರ್ಲಿ, ಚಕೋರಿ ಪೌಡರ್ ನ ಮಾರ್ಲಿ ಆರಾಮಾಗಿ, ಬೇಕರಿ ಮಾಡ್ಲಿ, ಪಿಕಲ್ ಪಾಪಡ್ ಜಾಮು ಎಲ್ಲ ಮಾರ್ಲಿ. ಸೊ ಇದರಿಂದ ಅವ್ರಿಗೆ ಏನಾಗತ್ತೆ, ಹೆಚ್ಚಿನ ಆದಾಯ ಬರುತ್ತೆ. ಈಗ ಮಶ್ರೂಮ್ ಕಲ್ಟಿವೇಶನ್ ಮಾಡಿದ್ರೆ ಹೆಚ್ಚಿನ ಆದಾಯ ಬರುತ್ತೆ. ಅದಕ್ಕೆ ತುಂಬಾ ಗೊತ್ತಿರೋ ಹಾಗೆ ಇನ್ವೆಸ್ಟ್ಮೆಂಟ್ ಇಲ್ಲ, ರೂಮ್ ಇರ್ಬೇಕು, ಒಂದಿಷ್ಟು ಸ್ಪಾನ್ಸ್ ಮತ್ತೆ ಒಂದು ಭತ್ತದ ಫುಲ್ ಬೇಕು ಅಷ್ಟಕ್ಕೆ. ನಿಮ್ಗೆ ಎಷ್ಟೊಂದು IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚೇಷನ್ ಅಲ್ಲಿ ಟ್ರೈನಿಂಗ್ ಒಳಗೆ ಕುತ್ಕೊಂಡು ಹೋಗ್ತಾರೆ, ಆ ತರದೆಲ್ಲ ಮಾಡ್ಬೋದು. ಮತ್ತೆ ನವಧಾನ್ಯಗಳು, ಆ ಧಾನ್ಯಗಳದ್ದು ಬಿಸ್ಕೆಟ್ ಬ್ರೆಡ್ ಮಾಲ್ಟ್ ಮಾಡ್ಬೋದು. ಮಕ್ಕಳ ತಜ್ಞರ ಹತ್ರ ಹೋಗಿ ನಾವು ಈ ತರ ರಾಗಿ ಮಾಲ್ಟ್ ಮಾಡ್ತೀವಿ, ಈ ವಯಸ್ಸಕ್ಕೆ ಇಷ್ಟು ಕೊಡ್ಬಹುದು ಅಂತ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅವರು ಮದ್ದು ಔಷಧಿ ಬರೆಯೋ ಬದ್ಲಿ ಇದನ್ನು ಬರೀತಾರೆ. ಅಲ್ಲಿ ಮಾಡ್ತಾ ಇದ್ರೆ ತಾಯಂದ್ರೆ ಹೋಗಿ ಅಲ್ಲಿ ತಗೊಳ್ಳಿ ಅಂತ. ಫ್ರೆಶ್ ಆಗಿ ಮಾಡಿದ್ರೆ ಯಾಕೆ ತಗೊಳ್ಳಲ್ಲ ಸರ್, ಗಂಜಿ ಎಲ್ಲ ಮಕ್ಕಳಿಗೆ ತಗೊಂತಾರೆ, ಅದು ಒಂಥರ ಅವ್ರಿಗೆ ಒಂದು ಅವಕಾಶಗಳು. ಮತ್ತೆ ಜೇನು ಸಾಕಾಣಿಕೆ, ನಮ್ಮ ಹೊಲದಲ್ಲಿ ಒಂದು ಎರಡು ಪೆಟಿಗೆ ಇಟ್ಬಿಟ್ರೆ ಸಾಕು, ಅದು ತಾನಾಗೆ ತುಂಬಾ ಏನ್ ಮ್ಯಾನೇಜ್ಮೆಂಟ್ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಆರಾಮಾಗಿ ಎಷ್ಟೊಂದ್ ಕಡೆ ಟ್ರೈನಿಂಗ್ ಕೊಡ್ತಾರೆ, ಜೈನ್ ಸಾಕೋಬಹುದು. ಇವೆಲ್ಲ ಅವಕಾಶಗಳು ಅವ್ರಿಗೆ ಅದನ್ನ ಪ್ಯಾಕ್ ಮಾಡಿ ಮಾರುವಂತದ್ದು. ಅದರಲ್ಲಿ ಮೇಣಕ್ಕೂ ಒಂದ್ ವ್ಯಾಲ್ಯೂ ಇದೆ. ಕಾಸ್ಮೆಟಿಕ್ಸ್ ಏನನ್ ಮಾಡ್ತಾರಲ್ಲ ಅದು ಮೇಣನ ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಪ್ಯಾಸಿವ್ ಇನ್ಕಮ್ ಅಂತೀವಿ, ಜಾಸ್ತಿ ಎಫರ್ಟ್ಸ್ ಬರುವ ಆದಾಯಗಳು. ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡೋದಕ್ಕೆ ಅವಕಾಶಗಳಿದಾವೆ ಅಂತೀರಿ. ಹೌದು ಹೌದು. ಈ ಮಹಿಳಾ ಉದ್ಯಮಿಗಳಿದಾರಲ್ಲ ಕೃಷಿ ಕ್ಷೇತ್ರದಲ್ಲಿ, ರೈತ ಮಹಿಳೆಯರು ಎದುರಿಸುವಂತ ಸವಾಲುಗಳು ಎಂತಾವು ಅಂತೀರಿ? ಸರ್, ಸವಾಲುಗಳು ಅಂತಂದ್ರೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಮ್ಮ ಮಹಿಳೆಯರಲ್ಲಿ ನಮ್ಮ ಹೆಸರಲ್ಲಿ ಆಸ್ತಿ ಇರಲ್ಲ. ಈ ಸ್ಟಾಟಿಸ್ಟಿಕ್ಸ್ ಪ್ರಕಾರವಾಗಿ 12-13% ಅಷ್ಟೇ ಹೆಣ್ಮಕ್ಳಿಗೆ ಅವ್ರದ್ದು ಮನೆ ಹೊಲ ಅವ್ರ ಹೆಸರಲ್ಲಿ ಇರುತ್ತೆ. ಈಗ ನಾನು ಉದ್ಯಮಶೀಲತೆ ಮಾಡ್ಬೇಕು ಅಂತಂದ್ರೆ ನನ್ಗೆ ಮಿನಿಮಮ್ ಒಂದ್ ಸ್ವಲ್ಪ ಲೋನ್ ಬೇಕಾಗತ್ತೆ ಸ್ಟಾರ್ಟ್ ಮಾಡಕ್ಕೆ. ಅದು ನನ್ನ ಹೆಸರಲ್ಲೇ ಇರಲ್ಲ, ಅದು ಲ್ಯಾಂಡು ಅವೆಲ್ಲ. ಅವಾಗ ಏನಾಗತ್ತೆ, ಬ್ಯಾಂಕ್ ಅವರು ಸಾಲ ಕೊಡಲ್ಲ, ಪ್ರಾಬ್ಲಮ್ ಆಗತ್ತೆ. ಎರಡನೇದಾಗಿ ನಾವ್ ಎಷ್ಟೇ ಕಡೆ ಬ್ಯಾಂಕ್ ಗಳು ಓಡಾಡ್ತಾ ಇದ್ರೆ ನಂಗೆ ಕೊಲ್ಯಾಟ್ರಲ್ ನನ್ನ ಹೆಸರು ಆಸ್ತಿ ಇಲ್ಲ ಅಂತ ಯಾರು ಕೊಡಕ್ ಹೋಗಲ್ಲ. ಮೂರನೇದಾಗಿ ನಾನು ಮಶ್ರೂಮ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಟ್ರೈನಿಂಗ್ ಬೇಕು, ನಾನು ಜೇನು ಸಾಕಾಣೆ ಮಾಡ್ಬೇಕಂದ್ರೆ ಒಂದ್ ಟ್ರೈನಿಂಗ್ ಬೇಕು ಅಂತ ಹೇಳಿದೆ. ಈ ಟ್ರೈನಿಂಗ್ ಕಳಿಸ್ಬೇಕು ಜನ, ನಮ್ ಮನೆಯವರು ನಂಗೆ ಎನ್ಕರೇಜ್ ಮಾಡ್ಬೇಕು ಟ್ರೈನಿಂಗ್ ಹೋಗಕ್ಕೆ. ಇಲ್ಲ ಅಪ್ಪ, ನನ್ ಮಕ್ಳು ಚಿಕ್ಕವರಿದ್ದಾರೆ ಈ ವರ್ಷ ಬೇಡ, ಮುಂದಿನ ವರ್ಷ ಹೋಗಂತೆ, ಮುಂದಿನ ವರ್ಷ ಹೋಗೋಣ ಅಂತ ನಾವು ಆಲ್ರೆಡಿ ವಯಸ್ಸಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಕಲಿಯೋ ಉತ್ಸಾಹನೇ ಹೊರಟೋಗ್ ಬಿಡುತ್ತೆ. ಆ ತರದ್ದು ಪ್ರಾಬ್ಲಮ್ಗಳು ಆಗ್ತವೆ. ಮತ್ತೆ ನಮ್ಗೆ ಇನ್ನೋವೇಶನ್ ಅನ್ನು ಹೊಸದನ್ನ ಥಿಂಕ್ ಮಾಡಕ್ಕೆ ಯಾರು ಅವಕಾಶ ಕೊಡಲ್ಲ. ಹಿಂಗೆ ಮೆಕ್ಯಾನಿಕಲ್ ಆಗಿ ಬೆಳೆಸ್ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ. ನೀನು 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೂ ಓದ್ಬೇಕು, 10ರಿಂದ 12 ವರೆಗೂ ಓದಿದ್ರೆ ಓದ್ತಾರೆ, ಇಲ್ಲ ಮದ್ವೆ ಮಾಡಿ ಕಳಿಸ್ತಾರೆ. ಮದ್ವೆ ಮಾಡಿ ಕಳಿಸಿದ್ರೆ ಮುಂದೆ ಮಾಡ್ಕೊಂಡು ಮಕ್ಳು ನೋಡ್ಕೊಳ್ಳಿ, ಅವ್ರು ದೊಡ್ಡವರಾಗ್ಲಿ, ಅವ್ರಿಗೆ ಏನ್ ಬೇಕಾಗಿರುವಂತ ಪೂರೈಸಿ ಅನ್ನೋ ತರ ಮೈಂಡ್ ಸೆಟ್ ರೆಡಿ ಮಾಡ್ಬಿಟ್ಟಿರ್ತಾರೆ. ಅವ್ರ ಆಚೆ ಈಚೆ ನೋಡಕ್ಕೂ ಬಿಡಲ್ಲ, ಥಿಂಕ್ ಮಾಡಕ್ಕೂ ಬಿಡಲ್ಲ. ಅವಕಾಶಗಳು ಕೊಟ್ರೆ ಅವರು ಅದ್ಭುತವನ್ನು ಸೃಷ್ಟಿ ಮಾಡ್ತಾರೆ. ಮತ್ತೆ ಇನ್ನೊಂದೇನು, ಮಾರ್ಕೆಟಿಂಗ್ ಕಷ್ಟ. ನಾನು ಹೇಳ್ದೆ ಜೇನ್ಸ್ ಹಾಕ್ಬಹುದು, ಮಶ್ರೂಮ್ ಮಾಡ್ಬೋದು ಅಂತೆಲ್ಲ ಹೇಳ್ದೆ. ಅಲ್ಲಿ ಮಹಿಳೆ ಭಯ ಪಡೋದ್ ಏನ್ ಗೊತ್ತಾ, ನಾಳೆ ಯಾರು ತಗೋತೇ, ನಾನು ಹೆಂಗ್ ಹೊರಗಡೆ ಹೋಗಿ ಮಾರಾಟ ಮಾಡ್ಬೇಕಾಗತ್ತೆ, ಆ ಭಯಗಳಿರುತ್ತೆ. ಮಾರಾಟದ ಭಯ ಮೇನು. ಈಗ ಮಧ್ಯವರ್ತಿಯವರು ದುಡ್ಡು ಜಾಸ್ತಿ ತಗೊಂಡ್ಬಿಡ್ತಾರೆ, ಇವ್ಳು ಕಷ್ಟ ಪಡ್ತಿರ್ತಾರೆ, ಅದ್ರ ಬದ್ಲು ಇವ್ರು ಏನ್ ಮಾಡ್ಬೇಕು, ಇವ್ರದೇ ಒಂದ್ ಬ್ರ್ಯಾಂಡ್ ಮಾಡ್ಬೇಕು. ಆಮೇಲೆ ಸೋಷಿಯಲ್ ಬ್ಯಾರಿಯರ್, ಗಂಡಸರು ಒಂದ್ ಕಡೆ ಅವ್ರು ಹೇಗಿರ್ತಾರೆ ಅಂದ್ರೆ, ನಮ್ಗೆ ಎಷ್ಟೊಂದ್ ದುಡ್ಡಿದೆ, ನೀನ್ ಯಾಕೆ ಅಷ್ಟು ಕಷ್ಟ ಪಡ್ಬೇಕು, ಆರಾಮಾಗಿರು. ಎರಡನೇದವ್ರ ಏನಂತಾರೆ, ನೀನ್ ಹೊರಗಡೆ ಹೋಗಲ್ಲಿ ಅಂತದೆಲ್ಲ ಮಾರೋದು ಮಾಡೋದೆಲ್ಲ ನಮ್ಗೆ ಸೂಟ್ ಆಗಲ್ಲ, ನಮ್ ಫ್ಯಾಮಿಲಿಗಲ್ಲ, ಬೇಡ. ಒಬ್ಬರ ಆಶ್ರಯದಲ್ಲೇ ಬದುಕಬೇಕಾಗತ್ತೆ ಹೆಣ್ಮಕ್ಳು, ಅದು ತಡೆಗಟ್ಟಬೇಕು. ಅಂದ್ರೆ ಈಗ ಮಹಿಳೆಯರು ಸ್ವತಂತ್ರವಾಗಿ ಇರುವಂತದ್ದೇ ಒಂದ್ ರೀತಿ ಸಮಾಜದಲ್ಲಿ ಕಳಂಕ ಭಾವನೆಯಿಂದ ನೋಡ್ಲಾಗತ್ತೆ ಅಂತ ಹೇಳ್ಬಹುದು. ಹೌದು ಹೌದು. ಆಮೇಲೆ ಇನ್ನೊಂದು ಸರ್, ಮೇಜರ್ ಅವ್ರಿಗೆ ವರ್ಕ್ ಲೋಡ್, ಈಗ ಮನೇಲಿ ಮಕ್ಳು ನೋಡ್ಕೋಬೇಕು, ನಾನು ಉದ್ಯಮ ನೋಡ್ಕೋಬೇಕು, ಕಷ್ಟ. ಕೆಲಸ ಮಾಡ್ತಾ ಇದಾರೆ ಗಂಡ ಮಕ್ಳು ಅಂದ್ರೆ ಹೊರಗಡೆ ದುಡ್ಕೊಂಡ್ಬಂದು ಆರಾಮಾಗಿ ಟೀ ಕುಡ್ಕೊಂಡು ಸ್ವಲ್ಪ ಟಿವಿ ನೋಡಿ ಕುತ್ಕೊಂಡ್ಬಿಡ್ತಾರೆ. ಬಟ್ ಮಹಿಳೆಯರಲ್ಲಿ ಹಂಗಾಗಲ್ಲ, ಹೋದ ತಕ್ಷಣ ಒಂದು ಕೆಲಸ ಕಾಯ್ತಾ ಇರುತ್ತೆ ಅವ್ರಿಗೆ, ಎದ್ದ ತಕ್ಷಣ ಒಂದು ಕೆಲಸ ಕಾಯ್ತಾ ಇದೆ. ಹೆಂಗಂದ್ರೆ ಮೆಕ್ಯಾನಿಕಲ್ ಜೀವನ ಆಗ್ತಾ ಇದ್ರೆ ಅವ್ರಿಗೆ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ. ಅದು ಬ್ಯಾಲೆನ್ಸ್ ಆಗ್ಬೇಕು, ಯಾರು ಅವ್ರಿಗೆ ಹೆಲ್ಪ್ ಮಾಡೋರು ಇರ್ಬೇಕು, ಅವರು ಮಾಡಿದ್ನೇ ತಪ್ಪುಗಳು ಕಂಡಿಡ್ಕೊಂಡು ಹೋಗ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಸರ್. ಮತ್ತೆ ಸಂಜೆ ಅನ್ನೋಷ್ಟೆಲ್ಲ ನನ್ನ ಮಕ್ಕಳು ಯೋಚನೆ ಬರುತ್ತೆ, ನನ್ನ ಹೊರಗಡೆ ಇದ್ರು ಕೂಡ ನನ್ನ ಮಕ್ಳು ತಿಂದ್ರೋ ಇಲ್ವೋ, ಅಯ್ಯೋ ನಾನು ಮಾಡಿದ ಇವತ್ತು ಖಾರವಾಗಿತ್ತೇನೋ, ಆ ತರದ ಥಿಂಕಿಂಗ್ ಬಿಟ್ಬಿಡ್ಬೇಕು ನಾವು. ಮಕ್ಳು ಬೆಳ್ಕೊಂತಾರೆ, ಈಗ ವಯಸ್ಸು ಬಂದಾಗ ಎಲ್ಲರೂ ಬೆಳ್ಕೊಂಡಿದೀವಲ್ಲ ನಾವು, ಒಬ್ರು ಕಷ್ಟ ಇರುತ್ತೆ, ಒಬ್ರು ಸುಖ ಇರುತ್ತೆ, ಯಾರು ಬೆಳೆಯಲ್ಲ? ಅದ್ರ ಥಿಂಕಿಂಗ್ ಬಿಟ್ಬಿಟ್ಟು ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೀವಿ, ಅವ್ರಿಗೆ ಒಳ್ಳೆ ಜೀವನ ಕೊಡೋಕ್ಕೋಸ್ಕರ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೋಸ್ಕರ ಥಿಂಕ್ ಮಾಡ್ಕೊಂಡು ಅವ್ರು ಅದನ್ನೆಲ್ಲ ಬದಿಗಿಟ್ಟು ಹೋರಾಡ್ಬೇಕಾಗತ್ತೆ. ಇದು ಮೇಜರ್ ಚಾಲೆಂಜಸ್. ರೈತ ಮಹಿಳೆಯರು ಉದ್ಯಮಶೀಲತೆಯನ್ನು ಅವಲಂಬಿಸಿ ಮುಂದುವರೆದಾಗ ಆಗಿರುವಂತಹ ಮತ್ತೆ ಕಂಡು ಬರ್ತಾ ಇರುವಂತಹ ಯಶೋಗಾಥೆಗಳನ್ನ ಏನಾದರೂ ಉದಾಹರಿಸಬಹುದಾ? ಇದು ಕರೆಕ್ಟ್ ಆಗಿ ಹೇಳಿದ್ರೆ, ಯಾಕಂದ್ರೆ ಉದಾಹರಣೆ ನೋಡಿದಾಗ ಮಾತ್ರ ನಾವು ಎಚ್ಚರಿಸ್ಕೊಳ್ಳೋದು. ಒಬ್ರು ಉದಾಹರಣೆ ಇದ್ರೆ ಹತ್ತು ಜನ ಬೆಳೀತಾರೆ. ಭದ್ರಾವತಿ ಊರಲ್ಲಿ ಒಬ್ರು ಸೌಮ್ಯ ಅಂತ ಇದಾರೆ, ಅವ್ರು ಬಂದ್ಬಿಟ್ಟು BSc ಮಾಡಿರೋದು. ಅಂದ್ರೆ ಇದು ಹಾವೇರಿ ಜಿಲ್ಲೆ ಭದ್ರಾವತಿನ? ಹಾ ಹೌದು. ಅಲ್ಲಿ ಅವ್ರ ಏನ್ ಮಾಡ್ತಾ ಇದಾರೆ, ಸೈಲೇಜ್ ಮೆಷಿನ್ ತಂದ್ರು. ಪಶುಗೆ ಆಹಾರ ಸಿಗ್ತಾ ಇರ್ಲಿಲ್ಲ ಯಾವಾಗ್ಲೂ, ಅದಕ್ಕೆ ಆ ಸೈಲೇಜ್ ಮೆಷಿನ್ ಟ್ರೈನಿಂಗ್ ಹೋಗ್ಬಿಟ್ಟು ಬಂದ್ರು. ಟ್ರೈನಿಂಗ್ ಹೋಗ್ಬಿಟ್ಟು ಬಂದು ಅವ್ರಿಗೆ ಒಂದು ಮಷಿನ್ ತಂದ್ರು, ಅವ್ರಿಗೆ ಬೇಕಾಗಿರೋ ಕಟಾವು, ಈಗ ಅದ್ರಲ್ಲಿ ಬೆಲ್ಲ, ಹಸಿ ಸೊಪ್ಪು ಮತ್ತೆ ಒಣ ಸೊಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಒಂದು ಸೊಪ್ಪು ರೆಡಿ ಮಾಡ್ಕೊಡ್ತಾರೆ ಹಸುಗಳು ತಿನ್ಸಕ್ಕೆ. ಅದೇ ರೀತಿ ಅವರು ಸ್ಟಾರ್ಟ್ ಮಾಡ್ಕೊಂಡು ಆ ಮಷಿನ್ ತಂದಿದ್ದು 4 ಲಕ್ಷ. ಆ 4 ಲಕ್ಷ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳಲ್ಲಿ ವಾಪಸ್ ಬಂದಿರ್ಬೋದು ಹೇಳಿ ಸರ್? ಬೇಗನೆ ಬಂದಿರ್ಬೋದು ಅಂತ ಅನ್ಸುತ್ತೆ. ತಾವ್ ಹೇಳ ಯಶೋಗಾಥೆ ಅಂತ ಅಂದ್ರೆ ಒಂದ್ ವರ್ಷದಲ್ಲಿ ಏನಾದ್ರೂ ಬಂದಿರ್ಬೋದಾ ಸರ್? ಬರೀ 4 ತಿಂಗಳಂತೆ. ಓಹೋ. ಅವ್ರ ಸುತ್ತಮುತ್ತ 250 ಕಿಲೋಮೀಟರ್ ಒಳಗಡೆ ಇರೋರು ಬಂದು ಅವ್ರ ಹತ್ರ ಆತರ ಸೈಲೇಜ್ ಮಾಡ್ಸ್ಕೊಂಡು ಹೋಗ್ತಾರೆ. ಅವ್ರದ ತಂದಿರ್ತಾರೆ ಸೊಪ್ಪು ಮೇವು ಎಲ್ಲ ತಂದು ಈ ರೀತಿ ಮಿಶ್ರಣ ಮಾಡ್ಕೊಂಡು ಹೋಗ್ತಾರಂತೆ. 1 ರೂಪಾಯಿ 1 kg ಹಂಗೆ ಕನ್ವರ್ಷನ್ ಮಾಡ್ಕೊಡ್ತಾರಂತೆ ಅವ್ರು. ಸೊ ಆ ಅಮ್ಮ ಎಷ್ಟೊಂದು ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಉದಾಹರಣೆ ತೋರಿಸಿ ಆ ಅಮ್ಮಂಗೆ ಸನ್ಮಾನಗಳು ಅವೆಲ್ಲ. ಯಾಕೆಂತಂದ್ರೆ ತಾನು ಅನ್ಕೊಂಡಿರ್ಲಿಲ್ಲ ಅವಳು ಯಾವತ್ತು. ಅದೇ ರೀತಿಯಾಗಿ ಈಗ ಅಮೂಲ್, ನಾವೆಲ್ಲ ಸುಮಾರು ಕೇಳಿದೀವಲ್ಲ ಅಮೂಲ್, ನಂಬರ್ 1 ಅದು ವುಮೆನ್ಸ್ ಸ್ಟಾರ್ಟ್ ಮಾಡಿರೋದು. ವರ್ಗೀಸ್ ಕೂರೇನವ್ರು ಹೇಳಿರ್ಬೋದು, ಬಟ್ ಸ್ಟಾರ್ಟ್ ಮಾಡಿರೋದೆಲ್ಲ ಹೆಣ್ಮಕ್ಳೇ. ಹೆಣ್ಮಕ್ಳೆ ಅವಾಗ ಜೊತೆಗೂಡಿ ಎಲ್ಲಾರು ಮಾಡಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಬೆಳೀತು. ಈಗ ರೆಗ್ಯುಲರ್ ಆಗಿ ಆದಾಯ ಇದೆ ಅವರಿಗೆಲ್ಲ. ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ ಇವತ್ತು ಅಮೂಲ್ ಅಂದ್ರೆ. ಹೌದು ಹೌದು ಹೌದು. ಶೇರ್ ಹೋಲ್ಡರ್ಸ್ ಅವರೆಲ್ಲರೂ, ಅವ್ರಿಗೆಲ್ಲ ಒಂದ್ ಭಾಗ ಇದೆ ಅಮೂಲ್ ಕೋಆಪರೇಟಿವ್ ಅಲ್ಲಿ. ಆಮೇಲೆ ಈಗ ಕೋಟಿ ಕೋಟಿ ಮಿಲಿಯನ್ ಅಷ್ಟು ಜನ ಎಲ್ಲ ಅಮೂಲ್ ಮೇಲೆ ಅವಲಂಬಿಯಾಗಿದ್ದಾರೆ. ಒಂದು ಉದಾಹರಣೆ ನೋಡ್ಕೊಂಡು KMF ಇದೆಯಲ್ಲ. ಹೌದು ಹೌದು. ಅಲ್ಲೂ ಕೂಡ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳನ್ನು ಕೂಡ ತೆರೆದಿದ್ದಾರೆ. ಹೌದು ಸರ್. ಮತ್ತೆ ಧರ್ಮಸ್ಥಳ ಕ್ಷೇತ್ರದ್ದು ಕೇಳಿದಿರಲ್ಲ, ಸಿರಿ ಅಂತ. ಹೌದೌದು. ಅದರಲ್ಲಿ ಸುಮಾರು ಹೆಣ್ಮಕ್ಳೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಸ್ವಯಂ ಸಂಘದಿಂದ ಶುರು ಮಾಡಿ ಅವ್ರದೇ ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರು ಸಿರಿ ಅಂತ. ಸಿರಿ ಅಂತ ಸ್ಟಾರ್ಟ್ ಮಾಡಿ ಜೇನು ತುಪ್ಪನೆ, ಉಪ್ಪಿನಕಾಯಿ ಮಾಡೋದು, ಪಾಪಡ್ ಮಾಡೋದು ಎಲ್ಲ ಅದ್ರ ಮೂಲಕ ಮಾರೋಕ್ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಅದು ಎಷ್ಟೊಂದ್ ಕಡೆ ಹಬ್ಬಿದೆ. ಓವರ್ ಆಲ್ ಇಂಡಿಯಾವರೆಗೂ ನಿಮ್ಗೆ ಸಿರಿ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಬೆಂಗಳೂರಿನ ಮಿಲೆಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಅಂತಾರೆ. ಹೌದು. ಯಾಕೆ ಅಂತಂದ್ರೆ ಅಲ್ಲಿರೋ ಕೆಲವೊಂದು ಹೆಣ್ಮಕ್ಳುಗಳು ಏನ್ ಮಾಡಿದ್ರು, ನವಧಾನ್ಯಗಳದ್ದು ಬಿಸ್ಕೆಟು ಮತ್ತೆ ರಾಗಿ ಮಾಲ್ಟು, ಲಾಡು, ದೋಸಾ ಮಿಕ್ಸ್ ಅಂದ್ರೆ ದೋಸಾ ಹಿಟ್ಟು ಇವೆಲ್ಲ ಮಾಡಿ ಎಕ್ಸಿಬಿಷನ್ಸ್ ಅಲ್ಲಿ ಮಾಡಿದ್ರು. ಮತ್ತೆ ಆಹಾರ ಅದು ಎಲ್ಲ ಬರ್ತಾವಲ್ಲ ಮೇಳಗಳು, ಅವರೆಕಾಯಿ ಮೇಳ, ಮತ್ತೆ ಆನ್ಲೈನ್ ಅಲ್ಲೆಲ್ಲ ಮಾರಿದ್ರು. ರಾಗಿ ಮುದ್ದೆ ಮಿಕ್ಸ್, ಜಸ್ಟ್ ರಾಗಿ ಮುದ್ದೆ ಮಾಡೋದು ದೋಸೆ ಮಾಡೋದು ರಾಗಿದು, ಇದ್ರಲ್ಲೆಲ್ಲ ಅವ್ರಿಗೆ ಏನಂದ್ರೆ ಒಂದಿಬ್ರು ಸ್ಟಾರ್ಟ್ ಮಾಡಿ ಎಷ್ಟೊಂದು ಜನ ಅದರಿಂದ ಆದಾಯ ಬಂತು. ಸರ್, ನೀವು ಲಿಜತ್ ಪಾಪಡ್ ಅನ್ನೋ ಒಂದು ಕೇಳಿರ್ತೀರ ಬ್ರ್ಯಾಂಡ್ ಅಲ್ವಾ? ಸೊ ಅದನ್ನ 4 ಜನ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, 4 ಜನ ಮಹಿಳೆಯರು. ಇವತ್ತು 1 ಕೋಟಿಗಿಂತ ಜಾಸ್ತಿ ಆದಾಯ ಬರ್ತಾ ಇತ್ತು ಅದಕ್ಕೆ. ಸೊ ಇವೆಲ್ಲ ಏನ್ ನೋಡಕ್ ಹೋದ್ರೆ ಉದಾಹರಣೆಗಳು ಒಂದಾ ಎರಡ. ಇನ್ನೊಂದು ಬೆಂಗಳೂರ್ ಬೇಸ್ಡ್ ಒಂದು ಹೂವು ಅಂತ ಕಂಪನಿ ಇದೆ. ಹೂ ಅಲ್ಲಿ ಇಬ್ರು ಹೆಣ್ಮಕ್ಳು, ರಿಹಾ ಅಂತ ಮತ್ತೆ ಇನ್ನೊಬ್ರು, ಅವ್ರಿಬ್ರು ಒಬ್ರು MBA ಮಾಡಿದ್ದಾರೆ, ಒಬ್ರು ಲಾ ಮಾಡಿದ್ದಾರೆ. ಈ ಕೋವಿಡ್ ಟೈಮ್ ಅಲ್ಲಿ 2019 ಅಲ್ಲಿ ಯೋಚನೆ ಮಾಡಿದ್ರು. ಅವ್ರ ಅಪ್ಪ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಹೂವಿನ ತೋಟಗಾರಿಕಾದ್ರೆ ಹೂವು ತೋಟ ಇತ್ತು ಅವ್ರಿಗೆ. ಅವು ಅದರಿಂದ ಆದಾಯ ಬರ್ತಿತ್ತು, ಅವ್ರು ನೋಡುತ್ತಿದ್ರು. ಬಟ್ ಈ ಹೂವೆಲ್ಲ ವೇಸ್ಟ್ ಆಗಕ್ ಸ್ಟಾರ್ಟ್ ಆಯ್ತಲ್ಲ ಕೋವಿಡ್ ಟೈಮಲ್ಲಿ, ಇದಕ್ಕೇನ್ ಮಾಡ್ಬೋದು, ಇದಕ್ಕೇನ್ ಸೊಲ್ಯೂಷನ್ ಮಾಡ್ಬೋದು ಅಂತ ಅವಾಗ ಪ್ಯಾಕೇಜಿಂಗ್ ಅದಕ್ಕೆ ಹೊದಿಕೆ ಪ್ಯಾಕೇಜಿಂಗ್ ಅಂತೇವಲ್ಲ ಅದನ್ನ ಇಂಪ್ರೂವ್ ಮಾಡಿ ಎರಡ್ ದಿನ ಬರುವಂತ ಹೂವನ್ನ ನಾಲ್ಕ್ ದಿನ ಬರಂಗ್ ಮಾಡಿದ್ರು ಅವರು. ಮತ್ತೆ ಎಲ್ಲಾ ಆನ್ಲೈನ್ ಮಾರ್ಕೆಟ್ ಅಲ್ಲೂ ಇಟ್ರು ಅವರು. ಆ ಕಂಪ್ನಿಯಲ್ಲಿ ಎಷ್ಟೊಂದು ಎಂಪ್ಲಾಯೀಸ್ ಎಲ್ಲರೂ ಹೆಣ್ಮಕ್ಳೆ, ಕೊಡಗು ಹತ್ರನೇ ಮೈಸೂರ್ ಹತ್ರ ಇದಾರ ಅವರು. ಆ ಮೇಡಮ್ ಅವರು ಏನ್ ಮಾಡಿದ್ರು, ಹನಿ ಬಿ ಟ್ರೈನಿಂಗ್ ತಗೊಂಡ್ಬಂದ್ರು, ಜೇನು ಸಾಕಾಣಿಕೆ ನೆಕ್ಟರ್ ಬಿ ಅಂತ, ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವ್ರದ್ದು ಕೋಟಿ ಕೋಟಿ ವ್ಯವಹಾರ ಇದೆ. ಹೀಗೆ ಉದಾಹರಣೆಗಳು ಹೇಳ್ತಾ ಹೋದ್ರೆ ಸುಮಾರು ಇದಾವೆ ಸರ್ ಹೆಣ್ಮಕ್ಳು, ಯಶೋಗಾಥೆಗಳು ಸಾಕಷ್ಟು ಇದಾವೆ, ಬಹಳ ಇದಾವೆ. ಇನ್ನ ನಮ್ಮ ರೈತ ಮಹಿಳೆಯರು ತಮ್ಮ ಉದ್ಯಮಶೀಲತೆಯ ಕನಸನ್ನ ನನಸನ್ನಾಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಹಾಯ ಮಾಡುವಂತ ಸರ್ಕಾರದ ಯೋಜನೆಗಳೇನಾದ್ರು ಇದಾವ? ಸುಮಾರಿದಾವೆ ಸರ್. ನಮ್ಮ ಹೆಣ್ಮಕ್ಳಿಗೆ ಯೋಜನೆಗಳು ಕೊಡೋದ್ರಲ್ಲಿ ಫಸ್ಟ್ ನಮ್ಮ ಗವರ್ಮೆಂಟ್ ಇರೋದು. ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ಮುದ್ರಾ ಯೋಜನಾ ಅಂತ ಇದೆ, ಎಲ್ಲ ಕೇಳಿರೋ ಹಾಗೆ. ಮುದ್ರಾ ಯೋಜನಾ ಅಂದ್ರೆ ಕೊಲ್ಯಾಟ್ರಲ್ ಫ್ರೀ. ನಮ್ಗೆ ಮೇಜರ್ ಚಾಲೆಂಜ್ ಏನು ಅಂದ್ರೆ ನಮ್ಮ ಹತ್ರ ಹಣ ಆಸ್ತಿಗಳು ನಮ್ಮ ಹೆಸರು ಇರಲ್ಲ, ಅದಕ್ಕೆ ಅಡ ಇಡಕ್ಕೆ ಏನು ಇರಲ್ಲ. ಇಲ್ಲಿ 20 ಲಕ್ಷ ನೀವು ಸಾಲ ತಗೊಳ್ಳೋವರೆಗೂ ನಿಮ್ಗೆ ಏನು ಅಡ ಇಟ್ಕೊಳ್ದಂಗೆ ಲೋನ್ ಕೊಡ್ತಾರೆ. ಏನು ಒತ್ತೆ ಇಡೋ ಅವಶ್ಯಕತೆ ಇಲ್ಲ, ಏನು ಒತ್ತೆ ಇಡೋ ಅವಶ್ಯಕತೆ ಇರಲ್ಲ. ಇದು ಎಲ್ಲಾ ಬ್ಯಾಂಕ್ಗಳಲ್ಲೂ ಇರ್ತಾರೆ. ಈ ಮುದ್ರಾ ಯೋಜನೆಯಲ್ಲಿ ನಾಲ್ಕ್ ತರ ವಿಂಗಡಣೆ ಇದಾವೆ ಸರ್. ಏನೇನವು? ಕ್ಯಾಪಿಟಲ್ ಅಮೌಂಟ್ ಮೇಲೆ ನಾವ್ ಎಷ್ಟು ಸಾಲ ತಗೋತೀವ ಅಂದ್ರ ಮೇಲೆ. ಒಂದು ಶಿಶು ಅಂತ 50,000 ತಗೋಬಹುದು ನೀವು. ಈಗ ನಾನು ಇಡ್ಲಿ ಮಾರಿ ಮಾರ್ತೀನಿ, ಅವಾಗ 50,000 ಸಾಕು ನಮ್ಗೆ, ಒಂದು ತಳ್ಳೋ ಗಾಡಿ, ಒಂದು ಇಡ್ಲಿ ಮಾಡೋ ಪಾತ್ರೆ, ಅದಕ್ಕಿದಕ್ಕೆ. ಸೊ 50,000 ರೂಪಾಯಿ ಒಳಗಡೆ ನೀವು ತಗೊಳೋದಾದ್ರೆ ಶಿಶು ಅಂತ ಅದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋದು ಕಿಶೋರ್ ಅಂತ, 50,000-5 ಲಕ್ಷದವರೆಗೂ ಯಾ ಅದು ಕಿಶೋರ್ ಅಂತ ಬರುತ್ತೆ. ತರುಣ್ ಅಂದ್ರೆ 5 ಲಕ್ಷದಿಂದ 10 ಲಕ್ಷದವರೆಗೂ. ತರುಣ್ ಪ್ಲಸ್ ಅಂತ ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ರು 10-20 ಲಕ್ಷ ಫಸ್ಟ್ ಬರಿ, 10 ಲಕ್ಷದವರೆಗೂ ಇಷ್ಟೇ ಇದ್ದಿದ್ದು ಮುದ್ರಾ ಯೋಜನಾ. ಇವಾಗ 10-20 ಲಕ್ಷದವರೆಗೂ ಮಾಡಿದ್ದಾರೆ ತರುಣ್ ಪ್ಲಸ್ ಅಂತ. ಇದು ತರುಣ್ ಪ್ಲಸ್ ಅಂತ. ಇದು ಹೆಂಗೆ ಕ್ಲಾಸಿಫೈ ಮಾಡಿದಾರೆ, ನಮ್ಮ ಮಕ್ಳು ಏಜ್ ಇರುತ್ತೆ ನೋಡಿ, ಆತರ ಶಿಶು ಕಿಶೋರ್ ತರುಣ್ ಅಂತ ಇರುತ್ತಲ್ಲ ಆತರ ಮಾಡಿದಾರೆ. ಇದು ಅಂದ್ರೆ ನಾವು ತೆಗೆದುಕೊಳ್ಳುವಂತ ಸಾಲದ ಮೊತ್ತಕ್ಕೆ ಅನುಗುಣವಾಗಿ ಈ ಹೆಸರುಗಳನ್ನ ನೀಡಿದ್ದಾರೆ, ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಯೋಜನಾ ಬಂದ್ಬಿಟ್ಟು ಮಹಿಳಾ ಕಿಸಾನ್ ಸತ್ರನ್ ಅಂತ ಹೆಸರು. ಇದು ಸಸ್ಟೈನಬಲ್ ಅಗ್ರಿಕಲ್ಚರ್. ನಾವು ಅಗ್ರಿಕಲ್ಚರ್ ಮಾಡ್ತಿದ್ರೆ ಅದಕ್ಕೆ ಬೇಕಾಗಿರೋ ಇನ್ಪುಟ್, ಸಣ್ಣ ಸಣ್ಣದ ಆದಾಯಗಳು ಬೇಕಾಗಿರ್ತಾವಲ್ಲ. ನಾವು ಹಾರ್ಟಿಕಲ್ಚರ್ ಹೋದ್ರೆ ಅದೆಲ್ಲ 10-15 ರೂಪಾಯಿ ಒಂದ್ ಸಸಿಗಳು ಇರ್ತವೆ, ಅವಕ್ಕೆಲ್ಲ ಸಾಲ ಕೊಡುವಂತದ್ದು ಅದೆಲ್ಲ ಇದು ಇದ್ರಲ್ಲಿ ಮಾಡ್ತಾರೆ. ಮತ್ತೆ ಬೀಜ ಉತ್ಪಾದನೆ, ಬೀಜ ಸಂರಕ್ಷಣೆ ಏನಾದ್ರು ಮಾಡ್ತಾ ಇದ್ರೆ ಅದರಲ್ಲಿ ಸಾಲಗಳು ಕೊಡ್ತಾರೆ. ಮತ್ತೆ ಈ ಡ್ರೋನ್ ದೀದಿ ಸ್ಕೀಮ್ ಅಂತ, ಹೌದು, ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಹೌದು, ಈ ಸ್ಕೀಮು ಈಗ ಸದ್ಯಕ್ಕೆ ಬಂದಿರುವಂತದ್ದು ಈ ಡ್ರೋನ್ ಓಡಿಸುವಂತಾಗೆ ಡ್ರೋನ್ ಪೈಲಟ್ಸ್ ಆಗಿ ಮಾಡ್ತಾ ಇದಾರೆ. ಈ ಸ್ವಯಂ ಸಹಾಯ ಸಂಘ ಮೆಂಬರ್ಸ್ ಇರ್ತಾರಲ್ಲ, ಅವ್ರಿಗೇನ್ ಮಾಡ್ತಾ ಇದಾರೆ, ಈ ಟ್ರೈನ್ ಮಾಡ್ತಾರೆ. ಈಗಾಗ್ಲೇ ಅವ್ರ ಏನ್ ನೇಮ್ ಇದೆ ಅಂದ್ರೆ 15,000 ಸಹಾಯಕ ಸ್ವಯಂ ಇರೋರ್ಗೆ ಟ್ರೈನ್ ಮಾಡೋದು. ಅದರಿಂದ ಅವ್ರಿಗೆ ಏನ್ ಮಾಡ್ಬೇಕು, ಮೆಡಿಸಿನ್ಸ್ ಕೊಡುವಂತದ್ದು, ಮತ್ತೆ ನಮ್ಗೆ ಬೇಕಾಗಿರೋ ದಿನಸಿ ಸಾಮಾನು ಕಳ್ಸುವಂತದ್ದು, ಇಲ್ಲರೆ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ನ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತಾರೆ, ಎಲ್ಲಿ ರೋಗ ಇರುತ್ತೆ ಅಲ್ಲಿ ಮಾತ್ರ ನಾವು ಔಷಧಿ ಹಾಕೋದು, ಎಲ್ಲಿ ನಮ್ಗೆ ಗೊಬ್ಬರ ಬೇಕಾಗಿರುತ್ತೆ ಆ ಗೊಬ್ಬರ ಮಾತ್ರ ಹಾಕೋದು, ಎಲ್ಲಾ ಸುಮ್ನೆ ಗೊಬ್ಬರ ಎಲ್ಲ ಹಾಕೋದಲ್ಲ. ಆ ತರದಕ್ಕೆ ಟ್ರೈನ್ ಮಾಡ್ತಾ ಇದಾರೆ ಮಹಿಳೆಗೆ. ಅಂದ್ರೆ ಈ ಡ್ರೋನ್ ಗಳನ್ನ ಅವರು ಚಲಾಯಿಸ್ತಾರೆ. ಹೌದು, ಡ್ರೋನ್ ಚಲಾಯಿಸ್ತಾರೆ. ಡ್ರೋನ್ ದೀದಿ ಅಂತ ಅವ್ರನ್ನ ಕರೀತಾರೆ, ಡ್ರೋನ್ ದೀದಿ ಸ್ಕೀಮ್ ಅಂತ ಅಂತಾರೆ ಅದಕ್ಕೆ. ಮತ್ತೆ ನಮ್ಮ ಪ್ರಧಾನ ಮಂತ್ರಿಗಳು ಇನ್ನೊಂದು ಹೇಳ್ತಾ ಇರ್ತಾರೆ, ಲಖಪತಿ ದೀದಿ ಅಂತ. ಲಖಪತಿ ದೀದಿ ಅಂದ್ರೆ ಈ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನ ಹೆಚ್ಚಿಸಿ ಅವರನ್ನ ಲಕ್ಷಾಧೀಶರನ್ನಾಗಿ ಮಾಡುವಂತದ್ದು ಲಖಪತಿ ದೀದಿ ಅಂತ. ಹೌದು ಹೌದು, ಅದು ಈ ಮಹಿಳಾ ಉದ್ಯಮಶೀಲತೆಗೆ ಸೇರ್ಕೊಂಡಿರೋದು ಅಂತ ಹೇಳ್ಬೋದು. ಹೌದು, ಇದು 1 ಲಕ್ಷಕ್ಕಿಂತ ಜಾಸ್ತಿ ನಿಮ್ಗೆ ಏನಾದ್ರು ದುಡ್ಡು ಬೇಕಾಗಿತ್ತು ಅಂದ್ರೆ ಅದ್ರಲ್ಲಿ ಹೋಗಿ ನೀವು ತಗೊಂಡು ನಿಮ್ ವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯ ಆಧಾರಿತ ಪದಾರ್ಥಗಳ ಮಾಡಿ ನಿಮ್ನ 1 ಲಕ್ಷ ದುಡಿಯಂಗ್ ಮಾಡುವಂತದ್ನ ಲಕ್ಷಪತಿ ದೀದಿ ಸ್ಕೀಮ್ ಅಂತ ಹೇಳಿ ಮಾಡಿದ್ದಾರೆ ಸರ್. ಇದು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ. ಇನ್ನೊಂದು ಅನ್ನಪೂರ್ಣ ಸ್ಕೀಮ್ ಅಂತ ಇದೆ. ನಿಮ್ಗೆ 50,000 ಈಗ ನನ್ನ ಈ ಕಡೆ ಹಾವೇರಿ ಸೈಡು ಆ ಕಡೆ ನಿಮ್ ಇದ್ರ ಹತ್ರ ಬಂದ್ರೆ ಏನ್ ಮಾಡ್ತಾರೆ, ಕಾಫಿ ಬ್ರೀವಿಂಗು, ಚಾಕ್ಲೇಟ್ ಮೇಕಿಂಗ್ ಅವೆಲ್ಲ ಮಹಿಳೆಯರು ಮನೆ ಒಳಗಡೆನೆ ಮಾಡ್ಕೊಂತಾರೆ. ಅವ್ರಿಗೇನು ಅಷ್ಟೊಂದು ದುಡ್ಡು ಬೇಕಾಗಲ್ಲ, 50,000 ಇದ್ರೆ ಸಾಕು. ಅವಾಗ ಅನ್ನಪೂರ್ಣ ಸ್ಕೀಮ್ ಅಂತಂದ್ರೆ ಈ ಪಾತ್ರೆ ತಗೊಳ್ಳೋದು, ಓವನ್ ತಗೊಳಕ್ಕೆ, ಅವಕ್ಕೆಲ್ಲ ಹೆಲ್ಪ್ ಮಾಡಕ್ಕೆ ಅದಕ್ಕೇನು ವಾಪಸ್ ಕೊಡಷ್ಟಿರಲ್ಲ, ಅನ್ನಪೂರ್ಣ ಸ್ಕೀಮ್ ಅಂತ ಇದೆ. ಆಮೇಲೆ ನಮ್ಗೆಲ್ಲ ಗೊತ್ತಿರೋ ಹಂಗೆ ಈಗ ಮಾರ್ಕೆಟ್ ಅಂತ ಹೇಳಿದೆ, ಮಾರ್ಕೆಟ್ ಇಸ್ ಅ ಬಿಗ್ ಕನ್ಸ್ಟ್ರೇಂಟ್ ಅಂತ, ಬಹಳ ದೊಡ್ಡ ತೊಂದರೆ ಅಂತ ಹೇಳಿದೆ. ಹೌದು, ಅದಕ್ಕೆ ನಮ್ಮ ಸರ್ಕಾರದಿಂದ ಮಹಿಳಾ ಇ ಹಾಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ದು ಸಂತೆ ಇದ್ದಂಗ ಅದು, ಅದನ್ ಸಂತೆ ತರ ಮಾಡಿ ಆ ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಹಾಕ್ಬೋದು. ಯಾರು ಬೇಕು ಅಂತ ಇರ್ತಾರೆ ಅದನ್ನೆಲ್ಲ ಬಂದು ತಗೊಂಡ್ ಹೋಗ್ತಾರೆ. ಈ ತರದೆಲ್ಲ ನಮ್ಗೆ ಸೌಲಭ್ಯಗಳು ಬಹಳ ಇದಾವೆ. ಮತ್ತೆ ಪಿ ಎಂ ಎಫ್ ಎಂಇ ಸ್ಕೀಮ್ ಅಂತಂದ್ರೆ ಪ್ರಧಾನ ಮಂತ್ರಿ ಮೈಕ್ರೋ ಫಾರ್ಮಲೈಸೇಷನ್ ಸ್ಕೀಮ್ ಅಂತ, ಅದರಲ್ಲಿ ಬೇರೆಯವ್ರಿಗೆಲ್ಲ 30% ಕೊಟ್ರೆ ನಮ್ಗೆ 40% ಅಷ್ಟು ಸ್ಕೀಮ್ ಅಲ್ಲಿ ಅಡಿಯಲ್ಲಿ ನಮ್ಗೆ ಸಬ್ಸಿಡಿ ಕೊಡ್ತಾರೆ. ಒಟ್ಟಾರೆ ಈಗ 50% ಗೆ ಏರಿದೆ ಅದು. ಅದು ಮತ್ತೆ ಬ್ರ್ಯಾಂಡಿಂಗ್ ಗೋಸ್ಕರ ಕೊಡ್ತಾರೆ, ಎಲ್ಲೂ ಬ್ರ್ಯಾಂಡಿಂಗ್ ಗೋಸ್ಕರ ಕೊಡಲ್ಲ. ಅದೊಂದು ಸ್ಕೀಮ್ ಅಲ್ಲಿ ನಿಮ್ಗೆ ನಿಮ್ಮ ಬ್ರ್ಯಾಂಡಿಂಗ್ ಗೋಸ್ಕರ 35% ಅಷ್ಟು ಕೊಡ್ತಾರೆ. ಇಷ್ಟೆಲ್ಲ ಬಹಳಷ್ಟು ಸ್ಕೀಮ್ಗಳಿದಾವೆ ಸರ್. ಅಂದ್ರೆ ಈಗ ಸಾಕಷ್ಟು ಯಶೋಗಾಥೆಗಳು ಇದಾವೆ, ಮಹಿಳೆಯರು ಬಳಸ್ಕೊಂಡು ಬಹಳ ಮುಂದೆ ಬರ್ತಾ ಇದ್ದಾರೆ. ಸಾಕಷ್ಟು ಯೋಜನೆಗಳು ಕೂಡ ಇವತ್ತು ನಮ್ಮ ರೈತ ಮಹಿಳೆಯರಿಗೆ ಲಭ್ಯವಿದಾವೆ. ಇವುಗಳನ್ನು ಅವರು ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆ ಆದಾಯವನ್ನ ಪಡ್ಕೋಬಹುದು, ಜೀವನ ಮಟ್ಟವನ್ನ ಸುಧಾರಿಸ್ಕೋಬಹುದು. ಹೌದೌದು ಸರ್. ಒಂದು ಮಾತಿದೆ, ಒಬ್ಬ ಪುರುಷನಿಗೆ ಕಲಿಸಿದರೆ ನೀವು ಒಬ್ಬ ವ್ಯಕ್ತಿಗೆ ಕಲಿಸಿದಂತೆ, ಆದರೆ ಒಬ್ಬ ಮಹಿಳೆ ಕಲ್ತರೆ ಇಡೀ ರಾಷ್ಟ್ರವೇ ಕಲ್ತಂತೆ ಅಂತ ಇದೆ. ಅದೇ ರೀತಿ ಒಂದು ಮಹಿಳೆ ಏನಾದ್ರು ಮನಸ್ಸು ಮಾಡಿ ತಾನು ಉದ್ಯಮಶೀಲತೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇಡೀ ಜಗತ್ತೇ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಆತ್ಮೀಯ ಕೇಳಿದ್ರೆ, ತಾವು ತಮ್ಮ ಸ್ವಂತ ಒಂದು ಕೃಷಿಗೆ ಸಂಬಂಧಪಟ್ಟ ಉದ್ದಿಮೆಯನ್ನ ಪ್ರಾರಂಭ ಮಾಡೋದಕ್ಕೆ ಏನಾದರೂ ಮಾಹಿತಿ ಬೇಕಾದ್ರೆ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8904602711. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8904602711. ತುಂಬ ಸಂತೋಷ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ರೈತ ಮಹಿಳೆಯರು ಹೇಗೆ ಉದ್ಯಮಶೀಲತೆಯನ್ನು ರೂಢಿಸ್ಕೋಬೋದು, ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರು ಸ್ವಂತ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ, ಇದಕ್ಕಿರುವಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಯಿಂದ 28,000 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 15,700 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 10,700 ರೂಪಾಯಿಯಿಂದ 11,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಕುರಿತು ಎಂಪಿ ಸುಕ್ತಿಜಾ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರು ಗಮನಿಸಿ, ನಾಳೆ ಬೆಳಿಗ್ಗೆ 7:15 ಹಿಂದಿ ದಿನದ ಸಂದರ್ಭದಲ್ಲಿ ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ಅವರಿಂದ ಸಂದೇಶವನ್ನ ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಾಲೂರು ಗ್ರಾಮತ್ರ ವಾಸಯಿಂಜ ನಂದಲಪ್ಪಂಡ ದಿವಂಗತ ಚಿನ್ನಪ್ಪ ಐಂಗಡಮೋವ ವಾಸು ನಾಣ್ಯಪ್ಪ ಇಂದು ಮರಣಪಟ್ಟಿತು. 71 ಬಯತರ ವಾಸು ನಾಣ್ಯಪ್ಪ ಅಖೇರಿ ಕಾರ್ಯ ನಾಳೆ ಮಜ್ಜನತ್ರ ಒಳಲು ಐಂಗಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಹಾವುಗ ತಿಳಿದ್ರೆ ತಕ್ಷಣ ಹೆದರುವ ಅಗತ್ಯ ಇಲ್ಲೇ. ಶಾಂತ ಸ್ವಭಾವದ, ಏಕಾಂತ ಬಯಸುವ, ಹಗೆತನ ಇಲ್ಲದ, ನಾಚಿಕೆ ಸ್ವಭಾವದ ಹಾವುಗ ರೈತ ಸ್ನೇಹಿಯಾಗಿದ್ದದೆ. ಇದನ್ನು ಕೊಲ್ಲದೆ ನೈಸರ್ಗಿಕ ಜೈವಿಕ ಸಮತೋಲನ ಕಾಪಾಡಿಕೆ ನಾವು ಸಹಕಾರಿಯಾಗುತ್ತಾ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರು ಅವರು ಹೇಳಿದವು. ದೊಡ್ಡ ಅಳವರಲ್ಲಿರುವ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯಲ್ಲಿ ಏರ್ಪಾಟಾಗಿದ್ದ ವಿಷಪೂರಿತ ಹಾವುಗಳು ಮತ್ತು ಗುರುತಿಸುವಿಕೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು ಇದರ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಹಾವು ಕಚ್ಚಿದ ಗುರುತು ಮೈ ಮೇಲೆ ಕಂಡಂಗೆ ಶಾಂತ ಆಗಿ ಪ್ರಥಮ ಚಿಕಿತ್ಸೆನೊಟ್ಟಿಗೆ ಆಧುನಿಕ ಸೌಲಭ್ಯದ ಚಿಕಿತ್ಸೆನ ಸಮಯಕ್ಕೆ ಸರಿಯಾಗಿ ಪಡ್ಕೊಳ್ಳೋಕೆ ಇವು ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆನ ನಿರ್ದೇಶಕರಾದ ಡಾಕ್ಟರ್ ಎಂಸಿ ಶಿವಕುಮಾರ್, ಉರಗಪ್ರೇಮಿ ಪುಷ್ಪಾಧರ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಸೋಮರಪೇಟೆ ತಾಲೂಕಲ್ಲಿ 152 ಬಿಪಿಎಲ್ ಕಾರ್ಡ್ಗ ಅನರ್ಹ ಆದ್ಯತ ಆಹಾರ ಇಲಾಖೆಯ ನಿರೀಕ್ಷಕಿ ಯಶಸ್ವಿನಿಯು ತಿಳಿಸಿದಳು. ಪೇಟೆನ ತಾಲೂಕ್ ಪಂಚಾಯಿತಿ ಸಭಾಬಡಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷರಾದ ಜಿಎಂ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವು ಮಾತಾಡಿದವು. 1,20,000 ಜಾಸ್ತಿ ಆದಾಯ ಇರುವ, 7 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿ, ಜಿಎಸ್ಟಿ ಪಾವತಿದಾರರು, ಬಹುರಾಷ್ಟೀಯ ಕಂಪನಿಗಳಲ್ಲಿ ಉದ್ಯೋಗ, ಅಂತಾರಾಜ್ಯದಲ್ಲಿ ಕಾರ್ಡ್ ಪಡ್ಕೊಂಡಿರುವ, 1 ವರ್ಷದ ಮೇಲೆ ಪಡಿತರ ತಕ್ಕಂಡಿರುವ ಸೇರಿದಂಗೆ ಸುಮಾರು 1,152 ಕಾರ್ಡ್ಗಳು ರದ್ದಾದವೆ ಅಂತ ಇವು ತಿಳಿಸಿದವು. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಇದೇ ತಿಂಗಳ 15 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಬೆಳಗ್ಗೆ 10:30 ಮಡಿಕೇರಿನ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತದ ಕಡೆಯಿಂದ ಆಯೋಜಿಸಿರುವ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಭಾಗವಹಿಸುವೆ. ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುವ ಬೇರೆ ಬೇರೆ ಸಭೆಗಳಲ್ಲಿ ಭಾಗವಹಿಸುವೆ. ಮತ್ತೆ ಜಿಲ್ಲೆನ ಮಳೆಹಾನಿ ಕುರಿತಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ, ಹಂಗೆ ಕಾವೇರಿ ತೀರ್ಥೋದ್ಭವ ಕುರಿತಂಗೆ ಪೂರ್ವಭಾವಿ ಸಭೆ ನಡೆಸುವೆ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕಾರ್ಮಿಕ ಇಲಾಖೆ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವರ ಕೂಡುಕಟ್ಟಲ್ಲಿ ಜಿಲ್ಲೆನ ಬೇರೆ ಬೇರೆ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಂಚಿಕೆ, ಹಂಗೆ ಮಂಡಳಿನ ಬೇರೆ ಬೇರೆ ಯೋಜನೆಗಳ ಕುರಿತಂಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದೇ 17 ಬುಧವಾರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ರ ಅವರ ಮುಂದಾಳತನಲ್ಲಿ ಮಡಿಕೇರಿನ ಹಿಲ್ಡೇಲ್ ರೆಸಾರ್ಟ್ ತೆಲ್ರೆ ಕ್ರಿಸ್ಟಲ್ ಹಾಲ್ನಲ್ಲಿ ನಡೆದಿದೆ. ಸೋಮರಪೇಟೆ ನಾರಾಯಣಗುರು ಸೇವಾ ಸಮಿತಿ ಹಂಗೆ ತುಳುನಾಡು ಬಿಲ್ಲವ ಮಹಿಳಾ ಸಂಘದ ಕೂಡುಕಟ್ಟಲ್ಲಿ 10th ಆಟಿ ಸಂಭ್ರಮೋತ್ಸವ, ಹಂಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆದಿದೆ. ರಾಜ್ಯದ ಪೌರ ಕಾರ್ಮಿಕರ ಸಮಸ್ಯೆಗಳ ಹಂಗೆ ಬೇರೆ ಬೇರೆ ಬೇಡಿಕೆಗಳ ಕುರಿತಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಾಳತನಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಸೇರಿದಂಗೆ ಮುಖ್ಯಪಟ್ಟು ಭಾಗವಹಿಸಿದ್ದವು. 66/11 kV ಸೋಮರಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ F2 ಶಾಂತಳ್ಳಿ ಫೀಡರ್ ಮಾರ್ಗಲ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ಇದೇ 17 ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಹಂಚಿಕೆ ಇರುದಿಲ್ಲೇ. ಆದ್ದರಿಂದ ಏಡೂರು, ತಲತರಶೆಟ್ಟಳ್ಳಿ, ಕೂತಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನಗರಳ್ಳಿ, ಹೆಮ್ಮನಗದ್ದೆ, ಶಾಂತಳ್ಳಿ, ಹತ್ರಪತ್ರದ ಊರುಗಳಲ್ಲಿ ವಿದ್ಯುತ್ ಇರುದುಲೇತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಕಡೆಯಿಂದ ಇದೇ 15 ಬೆಳಿಗ್ಗೆ 7:30 ಸೈಕಲ್ ಜಾಥಾ, ಹಂಗೆ 10:30 ಗಾಂಧಿ ಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದರು. ಕೃಷಿ ಸಂಶೋಧನಾ ಅರ್ಹತಾ ಪರೀಕ್ಷೆಯಲ್ಲಿ ಸೋಮರಪೇಟೆನ ಬಿಎಂ ಸೃಜನ್ ದೇಶಕ್ಕೆ 34 ರ್ಯಾಂಕ್, ಹಂಗೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಪೈಕಿ 18 ರ್ಯಾಂಕ್ ತಕ್ಕಂಡ ಸಾಧನೆ ಮಾಡಿಳು. ಇವು ಸೋಮರಪೇಟೆನ ಮೋನಪ್ಪ ಇಂದಿರಾ ದಂಪತಿಗಳ ಮಂಗ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಪತ್ರಿಕೋದ್ಯಮ ವಿಭಾಗ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಹಂಗೆ ಕೊಡಗು ಪ್ರೆಸ್ ಕ್ಲಬ್ ಕೂಡುಕಟ್ಟಲ್ಲಿ ಇದೇ 22 ಛಾಯಾಚಿತ್ರ ಪತ್ರಿಕೋದ್ಯಮದ ವ್ಯಾಪ್ತಿ ಮತ್ತು ಉದ್ಯೋಗಾವಕಾಶ ಕುರಿತಂಗೆ ಉಪನ್ಯಾಸ ಕಾರ್ಯಕ್ರಮ ನಡೆದಿದೆ. ಛಾಯಾಚಿತ್ರ ಕಳಿಸಿಕೆ ಇದೇ 15 ಆಖೇರಿ ದಿನ.

ಮಡಿಕೇರಿಯ ಪೆನಾಸಿಯಾ ಪಾಲಿಕ್ಲಿನಿಕ್ನಲ್ಲಿ ಬಿಪಿ, ಶುಗರ್, ಹೃದಯ ಸಂಬಂಧಿ, ಕಿಡ್ನಿ ಹಾಗೂ ಆರ್ಥರೈಟಿಸ್ ಸಮಸ್ಯೆಗಳಿಗೆ ಅನುಭವಿ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಎಂಬಿಬಿಎಸ್ ಎಂಡಿ ಇವರು ವಾರದ ಪ್ರತಿ ಸಂಜೆ 5-8 ತಪಾಸಣೆ ಮತ್ತು ಚಿಕಿತ್ಸೆಗೆ ಲಭ್ಯವಿರುತ್ತಾರೆ. ಅಲ್ಲದೆ ಕ್ಲಿನಿಕ್ನಲ್ಲಿ ನುರಿತ ದಂತ ವೈದ್ಯರಾದ ಡಾಕ್ಟರ್ ತಿರುಮಲ ರಾವ್ ಅವರು ಲಭ್ಯವಿರುತ್ತಾರೆ. ಜೊತೆಗೆ ಎಲ್ಲಾ ತರಹದ ರಕ್ತ ಪರೀಕ್ಷೆಗೆ ಸುಸಜ್ಜಿತ ಲ್ಯಾಬ್ ಕೂಡ ಲಭ್ಯವಿದೆ. ಭೇಟಿ ನೀಡಿ ಪೆನಾಸಿಯಾ ಪಾಲಿಕ್ಲಿನಿಕ್, ಕಾಲೇಜ್ ರೋಡ್, ಮಡಿಕೇರಿ. ಕಾಲ್ 8762-56-5601. ವಿರಾಜಪೇಟೆಯ ಸಿಎಂಸಿ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ನಲ್ಲಿ ಅನುಭವಿ ತಜ್ಞ ವೈದ್ಯರು ಹಾಗೂ ಸಕ್ಕರೆ ಕಾಯಿಲೆ, ಬಿಪಿ, ಥೈರಾಯ್ಡ್, ಅಸ್ತಮಾ ಹಾಗೂ ಇನ್ನಿತರ ಸಾಮಾನ್ಯ ಕಾಯಿಲೆಗಳ ತಜ್ಞ ವೈದ್ಯರಾದ ಡಾಕ್ಟರ್ ಚೈತನ್ಯ ಪ್ರಸಾದ್ ಎಂಬಿಬಿಎಸ್ ಡಿಎನ್ಬಿ ಇವರು ಪ್ರತಿದಿನ ಬೆಳಿಗ್ಗೆ 10 ಸಂಜೆ 5 ಹಾಗೂ ಚರ್ಮರೋಗ ತಜ್ಞರಾದ ಡಾಕ್ಟರ್ ಸಫೀರಾ ಎಂಬಿಬಿಎಸ್ ಎಂಡಿ ಇವರು ಬೆಳಿಗ್ಗೆ 11:30 ಮಧ್ಯಾಹ್ನ 1 ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 8147941916. ಸ್ಥಳ ದರ್ಶನ್ ಲಾಡ್ಜ್ ಬಿಲ್ಡಿಂಗ್, ಎಫ್ಎಂಸಿ ರೋಡ್, ವಿರಾಜಪೇಟೆ.